ಇಲ್ಲದೆಯಾ ಜಗ ಇಲ್ಲದೆಯಾ ಜಗ ದಿಂದವೋ ಬರುದೀರಿ ನೋಡಿದ ನವನಾನಂದೋ ನಿಲ್ಲದೆಯಾ ಜಗ ದಿಂದವೋ ಬರುದೀರಿ ನೋಡಿದ ನವನಾನಂದೋ ಮುಂದೆ ಪೊಗಳುವ ಗಾಯಕರು ವಾದ್ಯ ಸಂಗೀತ ಹೊಂದಿರ್ತ ಬಾವುಗಳು ಜಯಿತ ಅರರೆ ಹಸಿವಿಂದ ಹಸಗಟ್ಟ ನೆನುತ ಅರರೆ ಹಸಿವಿಂದ ಹಸಗೆಡ್ಡೆ ನೆನುತಾಗ ತ್ವರಿತದ್ಯೋ ತಾ ತಂದ ಪಾತ್ರೆಯಲಿ ತಂಡುಲವ ತ್ವರಿತದ್ಯೋ ತಾ ತಂದ ಪಾತ್ರೆಯಲಿ ತಂಡುಲವ ಇರದೇಹ ಆಗುದ ಪೂರ್ಣ ದೃಷ್ಟಿಯೂ ಇರದೇಹ ಆಗುದ ಪೂರ್ಣ ದೃಷ್ಟಿಯೂ ತಡವರಿಸಿ ಭರಿತ ಪಾಗಗಳಾದವು ಪೂರ್ಣ ದೃಷ್ಟಿಯು ತಡವರಿಸೆ ಭರಿತ ಪಾಗಗಳಾದುದು ಆ ಧರಣಿ ಪನನೆ ಬಿಸುತ ವರ ಭೋಜನಂಗೈಸೆ ಧರಣಿ ಪನನೆ ಬಿಸುತ ವರಭೋಜನೋ ಗೈಸೇ ಹರುಷದೊಳು ರುಚಿಕರಕ್ಕೆ ಮೆಚ್ಚಿ ಹರುಷದೊಳು ರುಚಿಕರಕ್ಕೆ ಮೆಚ್ಚಿ ಬಾಹುಕಗೆಂದ ಪರಮಾಪ್ತ ನೀನೆಂದು ಬಾಹುಕಗೆಂದ ಪರಮಾತ್ಮ ನೀನೆಂದು ಆ ಪೃಥ್ವಿದೇವನು ಅಖಿಲ ರಾಜವಾ ಪೃಥ್ವಿದೇವನು ಅಖಿಲ ರಾಜವಾ ಸುತ್ತಿದಣಿಯಲೋ ಚದುರೆ ಸಿಕ್ಕದಾದಳು ಸುತ್ತಿದಣಿಯಲೋ ಚದುರೆ ಸಿಕ್ಕದಾದಳೋ ಚಿತ್ತದೊಳಗೆ ತಾಳುತ್ತದು ಗುಡವ ಚಿತ್ತದೊಳಗೆ ತಾಳುತ್ತದು ಗುಡವ ಮತ್ತೆ ಹೊಕ್ಕನೋ ಚೈತ್ಯ ನಗರವ ಮತ್ತೆ ಹೊಕ್ಕನೋ ಚೈತ್ಯ ನಗರವ ಚಿತ್ತದೊಳಗೆ ತಾಳುತ್ತದು ಗುಡವ ಮತ್ತೆ ಒಕ್ಕನು ಚೈತ್ಯ ನಗರವ ಪರದೇಶಿ ಅಲ್ಲಿವಳು ಪರದೇಶಿ ಅಲ್ಲಿವಳು ನಿನಗೆ ಅಕ್ಕನ ಮಗಳು ನಿನಗೆ ಅಕ್ಕನ ಮಗಳು ಪರಮ ಮಂಗಲೆಯಾದ ಪರಮ ಮಂಗಲೆಯಾದ ದಮಯಂತಿ ಪರಮ ಮಂಗಲಿಯೋದ ದಮಯಂತಿ ನೋಡಿನಲು ಉರುತರದ ಸಂತಾಪವಿತ್ತು ಉರುತರದ ಸಂತಾಪವಿತ್ತು ಬಂದ ಕ್ಷಣ ಬರದಿ ತರಳೆಯ ನುಡಿಸಲು ಉರುದರದ ಸಂತಾಪವಿತ್ತು ಬಂದ ಕ್ಷಣ ಬರದಿ ತರಳೆಯ ನುಡಿಸಲು ಪರದೇಶಿಯಲ್ಲಿವಳು ಆ ಬರಿದೆಯು ಮಳಿಸದಿರಿ ಬರಿದೆಯು ಮಳಿಸದಿರಿ ಬೇದವನಿರಿಸಿ ಮಾತಾಡುವಿರಿ ವೇದವ ಧ್ವನಿರಿಸಿ ಮಾತಾಡುವಿರಿ. ಮರೆಯಾದೆಯ ತವರ್ ಮನೆಯಲ್ಲಿ ಮಕ್ಕಳು, ಮರೆಯಾದೆಯ ತವರ್ ಮನೆಯಲ್ಲಿ ಮಕ್ಕಳು, ವಿರಜಿಸಿ ಕೆಲಸವ ಕೊರತೆಯನ್ನು ಸುರಿ. ಮರ್ಯಾದೆಯ ತವರ್ ಮನೆಯಲ್ಲಿ ಮಕ್ಕಳು, ವಿರಜಿಸಿ ಕೆಲಸವ ಕೊರತೆಯನ್ನು ಸುರಿ. ಕಡುಮುದ್ದು ಮಗಳೇ ನೀ ದುಗುಡಗೊಳ್ಳಲು ಬೇಡ, ಕಡುಮುದ್ದು ಮಗಳೇ ನೀ ದುಗುಡಗೊಳ್ಳಲು ಬೇಡ. ಕೊಡವಿ ಮೂರರೊಳಿನ್ನ ರಮಣ, ಕೊಡವಿ ಮೂರರೊಳಿನ್ನ ರಮಣ, ಅಡಗಿಕೊಂಡಿದ್ದರು ಹುಡುಕಿಸಿ ಕೊಡುವೆನು, ಕೊಡುಗಿಕೊಂಡಿದ್ದರು ಹುಡುಕಿಸುವೆನು ಎಂದು ತೊಡೆದರು ಕಣ್ಣ ಜಲವ. ಅಡಗಿಸಿಕೊಂಡಿದ್ದ ಹುಡುಕಿಸುವೆನು ಎಂದು ತೊಡೆದರು ಕಣ್ಣ ಜಲವನು. ಚದುರನಳನು ತ್ರಿಭುವನ ದೋಳಿಲ್ಲ, ಚದುರನಳನು ತ್ರಿಭುವನ ದೋಳಿಲ್ಲದರಿಂದ ಬದಲಾಗಿ ದಮಯಂತಿಗೆ, ಬದಲಾಗಿ ದಮಯಂತಿಗೆ. ಮುದದಿ ಸ್ವಯಂ ಒದಗಿ ನೀವು ಬಹುದಿಲ್ಲಿಗೆ, ಮುದದಿ ಸ್ವಯಂವರ ಮಾಡ್ಬೇನೋದಯವಿಟ್ಟು ಒದಗಿ ನೀ ಬಹುದಿಲ್ಲಿಗೆ. ಚದುರನಳನು ತ್ರಿಭುವನ ದೊಳ್ಳಲುದರಿಂದ ಬದಲಾಗಿ ದಮಯಂತಿಗೆ, ಅದರಿಂದ ಬದಲಾಗಿ ದಮಯಂತಿಗೆ. ಏನು ತಲಿ ಪರಿಯಿಂದ ವಾಜಿಸೇ, ಏನು ತಲಿ ಪರಿಯಿಂದ ವಾಜಿಸಿ ಜನಪಲಾಲಿಸುತ್ತಾಗ ಮನದೊಳು, ಜನಪಲಾಲಿಸುತ್ತಾಗ ಮನದೊಳು. ಕನಲಿ ಗನ ಸಭೆ ನೋಡುತ್ತಿಂದನು ಗಿನಿಸಿನಿಂದ, ಕನಲಿ ಗನ ಸಭೆ ನೋಡುತ್ತಿಂದನು ಗಿನಿಸಿನಿಂದ. ನಾವು ಬೀಳಲಿಲೆಯೋಳು ಅರರೆ ಬಾಹುಗಳಿಲ್ಲ ವಸನವು ತಪ್ಪಿಬೋದುದೇನೆ ವಸನವು ತಪ್ಪಿಬೋದುದೇನೆ ದೊರಗದಿನ್ನದು ನಿನಗೆ ಅರುವತ್ತೆರಡು ಯೋಜನ ಹಿಂದೆಯುಳಿದುದು ದೊರಗದಿನ್ನದು ನಿನಗೆ ಅರುವತ್ತೆರಡು ಯೋಜನ ಹಿಂದೆಯುಳಿದುದು ಮರೆಯ ಮಾತನಲು ಮರೆಯ ಮಾದೇನೆನಲು ಮನದಲ್ಲಿ ಬೆಚ್ಚಿ ಬೆರಗಾಗಿಯೇ ಮರೆಯ ಮಾತೇನೆನಲು ಮನದಲ್ಲಿ ಬೆಚ್ಚಿ ಬೆರಗಾಗಿಯೇ ಬಾಲದೈನ್ಯ ದಿಂದ ನಾನು ಕೇಳಿದರೂ ಬಾಲದೈನ್ಯದಿಂದ ನಾನು ಕೇಳಿದರೂ ಒಳವ ನೀನೋ ಪೇಲದೀರ್ದ ಮೇಲೆ ನಿನ್ನ ಕಾಲಿನೆಡೆಯೋಳು ಒಳವ ಪೇಲದೀರ್ದ ಮೇಲೆ ನಿನ್ನ ಕಾಲಿನೆಡೆಯೋಳು ನಾಲಿಗೆಯ ನಿರಿದುಕೊಂಡು ಬೀಳುಗೊಡುವೆ ಪ್ರಾಣವೆಂದು ನಾಲಿಗೆಯ ಇರಿದುಕೊಂಡು ಬೀಳುಗೊಡುವೆ ಪ್ರಾಣವೆಂದು ಬೋಲಲಾಮ ನಿರ್ಧರಿಸಿ ಏಳಲಾಕ್ಷಣ ಬೋಲಲಾಮ ನಿರ್ಧರಿಸಿ ಏಳಲಾಕ್ಷಣ ಇರಲಿ ಅವನಿಂದಾವುದೇನು ಒರೆವೆ ಶನಿ ವಿಮೋಚನೆಯನು ಇರಲಿ ಅವನಿಂದಾವುದೇನು ಒರೆವೆ ಶನಿ ವಿಮೋಚನೆಯನು ಪರಮ ಮಂತ್ರ ಜಪಿಸುವು ಪರಮ ಮಂತ್ರ ಜಪಿಸುವು ಪರಮ ಮಂತ್ರ ಜಪಿಸು ಎಂದು ಅರುಹಲು ಪದೇಶ ಕೇಳಯ್ಯ ನಾನೆಂಬ ಸೊಲ್ಲು ಕೇಳಯ್ಯ ನಾನೆಂಬ ಸೊಲ್ಲು ಭೂಮಿ ಪಾಲನಳನು ಬಂದ ಸಂದೇಹವಿಲ್ಲ ಭೂಮಿ ಪಾಲನಳನು ಬಂದ ಸಂದೇಹವಿಲ್ಲ ಆಲೋಚಿಸಿದ ಕಾರ್ಯವೆಲ್ಲ ಆಲೋಚಿಸಿದ ಕಾರ್ಯವೆಲ್ಲ ಲಕ್ಷ್ಮೀ ಲೋಲನ ಕೃಪೆಯಿಂದ ಸರಿಗೂಡಿದಲ್ಲ ಲಕ್ಷ್ಮೀ ಲೋಲನ ಕೃಪೆಯಿಂದ ಸರಿಗೂಡಿದಲ್ಲ ಆ ಆಲೋಚಿಸಿದ ಕಾರ್ಯವೆಲ್ಲ ಲಕ್ಷ್ಮೀ ಲೋಲನ ಕೃಪೆಯಿಂದ ಸರಿಗೂಡಿತಲ್ಲ ಲಕ್ಷ್ಮೀ ಲೋಲನ ಕೃಪೆಯಿಂದ ಸರಿಗೂಡಿತಲ್ಲ ನೀನೆ ಕಲಿಸಿದ ಜಾನ ನುಡಿಗಳ ನೀನೆ ಕಲಿಸಿದ ಜಾನ ನುಡಿಗಳ ನೇಕವೇ ಪೂದನ್ ತಿರಲಿ ನಿಜಗಳ ಕಾಣಿಸೈ ಬಹು ಭಾಗ್ಯ ಉಣಿಸಿದೆ ಕಾಣಿಸೈ ಬಹು ಭಾಗ್ಯ ಉಣಿಸಿದೆ ಏನು ದೃಢವೋ ಕಲ್ಮನಗೆ ಮೆಚ್ಚಿದೆ ಉಣಿಸಿದೆ ಏನು ದೃಢವೋ ಕಲ್ಮನಗೆ ಮೆಚ್ಚಿದೆ ನಿಜಗಳ ಕುಮುದದಳಲೋಚನೆಗೆ ಕಾಮಾಭಿನಾಯಕಿಗೆ ಕುಮುದದಳಲೋಚನೆಗೆ ಕಾಮಾಭಿನಾಯಕಿಗೆ ವಿಮಲ ಕೋಮಲ ಗಾತೆ ಶರುವಾಣಿಗೆ ಅಮಿತ ಗುಣ ಸಂಪನ್ನೆ ಅಖಿಲಾಂಡ ನಾಯಕಿಗೆ ನಿಮ್ಮನಿಜದ ಕೋಟಿಗೆ ಜೋರಾಜಿಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕಿ ಪುತ್ರ ಮಂಗಳಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಜ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮಃ ಶ್ರೀ ಗೋವಿಂದಾಯ ನಮಃ ಆ ಇದುವರೆಗೆ ನಳದಮಯಂತಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ನಂದಳಿಕೆ ಪ್ರವೀಣ್ ಕುಮಾರ್ ರಾವ್, ಮದ್ದಳೆ ಶ್ರೀ ರತ್ನಾಕರ ಆಚಾರ್ಯ ಸಂತೆಕಟ್ಟೆ, ಚಂಡೆ ಶ್ರೀ ಗಣೇಶಣೈ ಶಿವಪುರ, ಶ್ರುತಿ ಶ್ರೀ ಗುರುಪ್ರಸಾದ್ ಭಟ್ ಕಡೇಕಾರ್. ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ನೈಸರ್ಗಿಕ ಕೃಷಿ ಅಥವಾ ಶೂನ್ಯ ಬಂಡವಾಳ ಕೃಷಿ ಎಂದರೆ ದುಡ್ಡು ಖರ್ಚು ಮಾಡದೆ ಬೆಳೆ ಬೆಳೆಯುವುದು. ಇದಕ್ಕೆ ರಸಗೊಬ್ಬರ ಕೀಟನಾಶಕದ ಅವಶ್ಯಕತೆ ಇಲ್ಲ. ಕೊಟ್ಟಿಗೆಯಲ್ಲಿ ಒಂದು ದೇಸಿ ಆಕಳು ಇದ್ದರೆ ಸಾಕು. ಯಾವುದೇ ಖರ್ಚಿಲ್ಲದೆ ನೈಸರ್ಗಿಕ ಕೃಷಿ ಮಾಡಬಹುದು. ಸ್ಥಳೀಯ ಹಾಗೂ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳನ್ನು ಬಳಕೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಪಡೆಯುವ ಸುಲಭ ಮಾರ್ಗ. ಈ ನೈಸರ್ಗಿಕ ಕೃಷಿಯಲ್ಲಿ 4 ಮೂಲ ತತ್ವಗಳಿವೆ: ಬೀಜಾಮೃತ, ಜೀವಾಮೃತ, ಬೆಳೆಗಳ ಹೊದಿಕೆ ಹಾಗೂ ಆರ್ದ್ರತೆ. ಬೀಜಾಮೃತವು ದೇಸಿ ಹಸುವಿನ ಸೆಗಣಿ ಹಾಗೂ ಗೋಮೂತ್ರ ಆಧಾರಿತ ಬೀಜೋಪಚಾರವಾಗಿದೆ. ಬೀಜಾಮೃತವನ್ನು ತಯಾರಿಸಲು ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿಯನ್ನು ಬಳಸಬಹುದು. ಇದಕ್ಕಾಗಿ 50 ಲೀಟರ್ ನೀರು, 5 ಕಿಲೋಗ್ರಾಂ ಹಸುವಿನ ಸೆಗಣಿ, 5 ಲೀಟರ್ ಗೋಮೂತ್ರ ಹಾಗೂ 50 ಗ್ರಾಂ ಸುಣ್ಣ ಬೇಕಾಗುತ್ತೆ. ಬೀಜಾಮೃತವನ್ನು ಬಿತ್ತನೆಯ ಒಂದು ದಿನ ಮುಂಚಿತವಾಗಿ ತಯಾರಿಸಬೇಕು.